ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊಜಂಟಿ ಜೇನು ಕೃಷಿಯ ಅನುಭವದ ಕುರಿತು ಅಶ್ವಥ್ ಹೆಬ್ಬಾರ್ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಚಿನ್ನಾಭರಣಗಳ ಮಾರಾಟದ ಪರಂಪರೆಯಲ್ಲಿ ತುಳುನಾಡಿನ ಜನರ ನಂಬಿಕೆಯ ಹಾಗೂ ನೆಚ್ಚಿನ ಆಯ್ಕೆಯಾಗಿರುವ ಆಭರಣ್ ಜ್ಯುವೆಲ್ಸ್ನ ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜ್ಯುವೆಲ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜ್ಯುವೆಲ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಮೊಜಂಟಿ ಜೇನು ಕೃಷಿಯ ಅನುಭವದ ಕುರಿತು ಅಶ್ವಥ್ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ. ಅಶ್ವಥ್ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಜೇನು ಕೃಷಿ ಇತ್ತೀಚೆಗೆ ಯುವಕರು ಹೆಚ್ಚು ತೊಡಗಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವೃತ್ತಿಯಾಗಿಯೂ ಕೂಡ ಇದನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಬರೀ ಹವ್ಯಾಸವಾಗಿ ಆಗಬೇಕಾಗಿಲ್ಲ ಎನ್ನುವಂತಹದ್ದು. ಜೇನು ಕೃಷಿಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳುವವರಿಗೆ ಎದುರಾಗುವಂತಹ ಒಂದು ಸವಾಲುಗಳು ಏನೇನು ಮತ್ತು ಎಷ್ಟರ ಮಟ್ಟಿಗೆ ಇದರಲ್ಲಿ ಸಾಧ್ಯತೆ ಇದೆ? ನಾನು ಹೆಚ್ಚಾಗಿ ಈಗ ಮುಜಂಟಿ ಮತ್ತು ತೊಡವೆ ಜೇನು ಎರಡೂ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದರೆ ನಮಗೆ ಮುಜಂಟಿ ಮತ್ತು ತೊಡವೆಯಲ್ಲಿ 8 ಫ್ರೇಮ್ಗಿಂತ 6 ಫ್ರೇಮ್ಗೂಡು ತುಂಬ ಅಗತ್ಯವಾಗಿದೆ. ಮುಜಂಟಿಯಲ್ಲಿ ಸಣ್ಣ ಸ್ವಿಚ್ ಬೋರ್ಡ್ನ ಬಾಕ್ಸ್ಗಳು ಇದ್ದರೆ ನಾವು ಅದನ್ನು ಒಂದು ವೃತ್ತಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಖಾಲಿ ಹವ್ಯಾಸಕ್ಕಿಂತ ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಕೊಂಡು ನಮಗೆ ಅದರಲ್ಲಿ ಶುದ್ಧಿ ಜಾಸ್ತಿ ಇರ್ತದೆ. ಹಾಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೂ ಸಹ ಅನುಕೂಲ ಆಗ್ತದೆ. ಈಗ ಪೆಟ್ಟಿಗೆ ಜೇನು ಅಥವಾ ತುಡುವೆ ಜೇನಿಗೆ ಹೋಲಿಸಿ ನೋಡಿದರೆ ಈ ಮಿಶ್ರಿ ಜೇನು ಅಥವಾ ಏನು ಮುಜಂಟಿ ಜೇನು ಅಂತ ಹೇಳುವಂತಹದ್ದು, ಇದರ ಒಂದು ವಿಶೇಷತೆ ಏನು ಮತ್ತು ಏನು ವ್ಯತ್ಯಾಸ ಇದೆ ಇವುಗಳಿಗೆ? ಇದು ಸಾಕಾಣೆ ತುಂಬ ಸುಲಭ. ಬೇರೆ ತೊಡವೆ ಜೇನಿಗೆ ಹೋಲಿಸಿದರೆ ಮೇಂಟೆನೆನ್ಸ್ ಹೇಳುವಂಥ ತುಂಬ ಸುಲಭ. ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಇದಕ್ಕೆ, ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಒಮ್ಮೆ ಅದನ್ನು ತಗೊಂಡು ಎಲ್ಲಿ ಸ್ವಿಚ್ ಬೋರ್ಡ್ನಲ್ಲೋ ಅಥವಾ ಮರದ ಪುಟರಲ್ಲೋ ಎಲ್ಲೋ ಇದ್ದರೂ ಅದನ್ನು ತಗೊಂಡು ಬಂದು ಒಂದ್ಸಲ ಗೂಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಅದರಿಂದ ಮತ್ತೆ ಮೇಂಟೈನ್ ಮಾಡುವ ಅಗತ್ಯ ಇಲ್ಲ, ಶಾಶ್ವತವಾಗಿ ಅಲ್ಲಿರ್ತವೆ. ವರ್ಷಕ್ಕೆ ಒಮ್ಮೆ ಮಾತ್ರ ಜಂತುಪ ತೆಗಲಿಕ್ಕೆ ಸಿಗ್ತದೆ, ಹೆಚ್ಚಾಗಿ ಕೆಲವೊಮ್ಮೆ 2 ಬಾರಿ ತೆಗಲಿಕ್ಕೆ ಸಿಗ್ತದೆ. ಹೆಚ್ಚು ಹೂಗಳಿರುವಂಥ ಪ್ರದೇಶದಲ್ಲಿ ಅದು 2 ಸರಿ ತೆಗಲಿಕ್ಕೆ ಸಿಗ್ತದೆ. ಆದರೆ ಹೆಚ್ಚಾಗಿ ಒಮ್ಮೆ ಮಾತ್ರ ಸಿಗುವಂಥದ್ದು, ಒಂದು 300-400 ಗ್ರಾಮ್. ಆದರೆ ಹತ್ತಿರದಲ್ಲಿ ಇಟ್ಟು ಸಾಕ್ಬೋದು. ತುಂಬ ದೂರದ ಜಾಗ ಬೇಕಲ್ಲ, ಹೆಚ್ಚು ಜಾಗವೂ ಬೇಕಂತಿಲ್ಲ, ಸಣ್ಣ ಜಾಗದಲ್ಲೇ ತುಂಬ ಗೂಡನ್ನು ಇಟ್ಟು ಸಾಕ್ಬೋದು. ಈಗ ನೈಸರ್ಗಿಕವಾಗಿ ಈ ಮುಜಂಟಿ ಜೇನು ಇರುವಂತಹ ಒಂದು ಸ್ಥಳಗಳು ಯಾವ್ಯಾವು ಮತ್ತು ಹೇಗೆ ಗುರುತಿಸಬಹುದು ಅವುಗಳನ್ನು? ಹೆಚ್ಚಾಗಿ ಸಂಜೆಯ ಸಮಯದಲ್ಲಿ ಗುರುತಿಸಬಹುದು. ಅಂದರೆ ಸೂರ್ಯ ಬೆಳಕು ಸ್ವಲ್ಪ ಕೆಳಗೆ ಬಂದಾಗ ಅಥವಾ ಬೆಳಗಿನ ಸಮಯದಲ್ಲಿ ಅವುಗಳ ಓಡಾಟವನ್ನು ತುಂಬ ಗಮನಿಸ್ಬೋದು. ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರುತ್ತದೆ, ಎಲ್ಲರ ಮನೆಯಲ್ಲಿ ಮೀಟರ್ ಬೋರ್ಡ್ ಅಲ್ಲಿ ಬಹಳ ಉಪದ್ರ ಕೊಡ್ತಾ ಇರ್ತವೆ. ಮತ್ತೆ ಮರದ ಪೊಟರೆಯಲ್ಲಿ ಇರ್ತವೆ, ಹಳೆ ಮರದ ದಿಮ್ಮಿಗಳಲ್ಲಿ ಇರ್ತವೆ. ಕೆಲವು ಕಡೆ ನಾವು ಈಗ ಇತ್ತೀಚೆಗೆ ನೋಡೋ ಕೆಲವು ಗುಜರಿ ಅಂಗಡಿಗಳಲ್ಲೂ ಇರ್ತವೆ, ಅಂದರೆ ರೈನ್ಕೋಟು ಅದು ಇದು. ಅವುಗಳಿಗೆ ಒಂದು ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥ ಎಲ್ಲ ಸ್ಥಳಗಳಲ್ಲೂ, ಕಾಂಪೌಂಡ್ಗಳಲ್ಲಿ, ಮನೆಯ ಕಾಂಪೌಂಡ್ಗಳಲ್ಲಿ, ಎಲ್ಲ ಕಡೆಯಲ್ಲೂ ಇರ್ತವೆ. ಹೆಚ್ಚಾಗಿ ಮರದ ಪೊಟರೆಯಲ್ಲಿ ನಾನು ತುಂಬ ಕಡೆ ನೋಡಿದ್ದೇನೆ, ಮರದ ಪೊಟರೆಯಲ್ಲಿ, ಗಟ್ಟಿ ಮರದ ಪೊಟರೆಯಲ್ಲೂ ಇರ್ತವೆ. ಇಂಥದ್ದೇ ಸ್ಥಳ ಅಂತಿಲ್ಲ, ಅವುಗಳಿಗೆ ಅನುಕೂಲವಾದಂಥ ಸ್ಥಳಗಳಲ್ಲಿ. ಹೆಚ್ಚಾಗಿ ಕರೆಂಟ್ ವೈರ್ಗಳು ಭಾಳ ಖುಷಿ ಅವುಗಳಿಗೆ, ಯಾಕಂದ ಗೊತ್ತಿಲ್ಲ, ನಾವು ತುಂಬ ಕಡೆ ನೋಡಿದ್ದೇವೆ. ಮರದ ಸಪೂರ ಸಪೂರ ತೂತಲ್ಲಿ ಸಪೂರ ಪೈಪಲ್ಲಿ ಹೋಗಿ ಗೂಡು ಕಟ್ಟಿಕೊಂಡು ವಾಸವಾಗಿದ್ದು ಉಂಟು. ಮರ ಮಾಡಿಗೆ ಹಾಕುವಂಥ ಪೈಪ್ಗಳು, ಕಬ್ಬಿಣದ ಪೈಪ್ಗಳು ಅದರೊಳಗೆ ಇರ್ತವೆ, ಮರದ ಪೊಟರೆಯಲ್ಲೂ ಇರ್ತವೆ. ಹೀಗಿಲ್ಲ ಅಂತಲ್ಲ, ಇರ್ತವೆ. ಈಗ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಇರುವಂತಹ ಇಂಥ ಜೇನು ಕುಟುಂಬವನ್ನು, ಅಂದರೆ ಮುಜಂಟಿ ಜೇನನ್ನು ಪೆಟ್ಟಿಗೆಗೆ ವರ್ಗಾಯಿಸುವುದು ಹೇಗೆ ಅಂತ? ಇದರಲ್ಲಿ ಮೀಟರ್ ಬೋರ್ಡಲ್ಲಿ ಇರುವಂಥ ಸ್ವಲ್ಪ ರಿಸ್ಕ್, ಯಾಕಂದರೆ ಅದರ ವೈರಿನ ಒಳಗೆ ಈ ರಾಣಿ ಹೋಗಿ ಕೂತ್ಕೊಂಡ್ ಬಿಟ್ರೆ ಮತ್ತೆ ನಮ್ಗೆ ತೆಗಿಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಬರ್ತದೆ ಅಂತ ಸಕ್ಸಸ್ಫುಲ್ ಆಗುದಿಲ್ಲ, ತುಂಬಾ ಕಡಿಮೆ ಅಂದ್ರೆ ಬರ್ತವೆ ಕೆಲವೇ ಆರಾಮಲ್ಲಿ ತೆಗಿಲಿಕ್ಕೆ ಬರ್ತದೆ. ರಾಣಿಗೆ ಸಿಕ್ಕಿಬಿಟ್ರೆ ಮತ್ತೆ ಕೂಡಲೇ ಇಡೀ ಗೂಡು ಬೇಗ ಟ್ರಾನ್ಸ್ಫರ್ ಆಗ್ತದೆ ನಮ್ಗೆ. ಅಂದ್ರೆ ಅದನ್ನು ಹಿಡಿದು ನಮ್ಮ ಸ್ವಿಚ್ ಬೋರ್ಡ್ ಅಂತ ಸಣ್ಣ ಬಾಕ್ಸ್ ಗಳು ಬರ್ತದೆ, ಒಂದು ಒಂದು ಒಂದೂವರೆ ಫೀಟ್ ಇದ್ದ ಬಾಕ್ಸ್ ಮತ್ತೆ ಒಂದು 2 ಫೀಟ್ ಇದ್ದ ಹೈಟ್ ಸಣ್ಣ ಬಾಕ್ಸ್ ಗಳು. ಅದರೊಳಗೆ ನಾವು ಅದನ್ನು ಮೊಟ್ಟೆಯನ್ನು ಹಾಕಿ ನೇರ ಹಾಕಿಬಿಟ್ರೆ ಸಾಕು, ಮತ್ತೆ ಅದನ್ನು ಗೂಡಿನ ಬಾಯನ್ನು ಸಣ್ಣ ತೂತಿಟ್ರೆ ನೊಣಗಳು ಅವಾಗೆ ಬಂದು ಕೂತ್ಕೊಳ್ತವೆ. ಇಲ್ಲ ಅಂದ್ರೆ ಈ ರಾಣಿ ಬರದೇ ಇದ್ದ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ತದೆ. ಅಂದ್ರೆ ಆ ಮೀಟರ್ ಬೋರ್ಡ್ನ ವೈರ್ಗಳಲ್ಲಿ ಹೋಗಿ ಬಹಳ ಎಡಕ್ಕಿಯಲ್ಲಿ ಹೋಗಿ ಕುತ್ಕೊಂಡ್ ಬಿಡ್ತವೆ, ಆಗ ನಮ್ಗೆ ಸಿಕ್ಕುದೇ ಇಲ್ಲ. ಮರದ ಪೊಟ್ರೆಯಲ್ಲಿ ಹೆಚ್ಚಾಗಿ ಒಂದು ಖಾಲಿ ಸ್ಪೇಸ್ ಅಲ್ಲಿ ಮಾತ್ರ ಇರ್ತವೆ, ಹಾಗಾಗಿ ಅಲ್ಲಿಂದ ಸುಲಭದಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಾಂದ್ರೆ ಕಲ್ಲು ಸಂಧಿಗಳಲ್ಲಿ ಇರ್ತವೆ, ಹಳೆಯ ಗೋಡೆಗಳಲ್ಲಿ ಇರ್ತವೆ, ಅದನ್ನು ಹಾಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತೀಗ ಬೇರೆ ವಿಧಾನಗಳು ಇದ್ದಾವೆ ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ. ಈಗ ಸದ್ಯಕ್ಕೆ ಲಭ್ಯ ಇರುವಂತಹ ಬೇರೆ ಬೇರೆ ಪೆಟ್ಟಿಗೆಗಳು, ನೀವು ಈ ಏನು ಸ್ವಿಚ್ ಬೋರ್ಡ್ ಬಾಕ್ಸ್ಗಳು ಅಂತ ಹೇಳಿದ್ರಿ, ಅವಲ್ಲದೆ ಬೇರೆ ರೀತಿಯಲ್ಲಿಯೂ ಕೂಡ ಇವುಗಳನ್ನು ಸಾಕಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ? ಬೇರೆ ಬಾಕ್ಸ್ಗಳು ಇರ್ತಾವ? ಹಾ, ಬೇಕಾದಷ್ಟು ಬಾಕ್ಸ್ಗಳಿದ್ದಾವೆ. ಅದನ್ನು ಅವುಗಳಿಗೆ ಒಂದು ಚಂದದ ಚೌಕಟ್ಟು ಕೊಟ್ಟರೆ ಸರಿ, ಅದರಲ್ಲಿ ತುಂಬಾ ಸುಂದರವಾಗಿ ಮನೆ ಮಾಡ್ಕೊಂಡಿರ್ತವೆ. ಕೆಲವರಿಗೆ ತಾರಸಿ ತೋಟದವರಿಗೆಲ್ಲ ಮನೆ ಹತ್ರ ಖಾಲಿ ಸ್ವಿಚ್ ಬೋರ್ಡ್ ಬಾಕ್ಸ್ ಏನಿದ್ದಕ್ಕಿಂತ ಮಡಿಕೆಯಲ್ಲಿ, ಕೆಲವರು ಮಡಿಕೆಯಲ್ಲಿ ಮಾಡಿಕೊಡ್ತಾರೆ, ಮತ್ತೆ ಗರಟೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಬೇರೆ ಬೇರೆ ರೀತಿಯ ಶೇಪ್ಗಳನ್ನು ಕೊಟ್ಟು ಅವುಗಳಿಗೆ ಇಂಥದ್ದೇ ಹೀಗೆ ಆಗ್ಬೇಕು ಅಂತ ಏನೇ ಇಲ್ಲ. ಸ್ವಲ್ಪ ಕತ್ತಲೆ ಜಾಗ ಅಂದ್ರೆ ಅವುಗಳಿಗೆ ಒಟ್ಟು ಮಡಿಕೆ ಒಂದು ರೌಂಡ್ ಶೇಪ್ ಆಗ್ಬಹುದು, ಚೌಕದ ಶೇಪ್ ಆಗ್ಬಹುದು, ಹೆಚ್ಚಿನ ಶೇಪ್ಗಳಲ್ಲಿ ನಿಲ್ತಾವೆ ಅವುಗಳು. ಅವುಗಳಂದ್ರೆ ಮೊಟ್ಟೆ ಮರಿ ಅವುಗಳಿಗೆ ಬೇಕಾಗುವಂತಹ ಜಾಗ ಅನುಕೂಲವಾದ ಆಟೋಮೆಟಿಕಲಿ ನಿಲ್ತಾವೆ. ಹೀಗೆ ಅಂತಿಲ್ಲ, ಹೆಚ್ಚಾಗಿ ಈಗ ಗರಟೆಯಲ್ಲಿ ಸಹ ತುಂಬಾ ಜನ ಸಕ್ಸಸ್ಫುಲ್ ಮಾಡಿದ್ದಾರೆ, ಮತ್ತೆ ಇದರಲ್ಲಿ ಸಹ ಆಕ್ಚುಲಿ ಸ್ವಿಚ್ ಬೋರ್ಡ್ ಒಂದು ಸಕ್ಸಸ್ಫುಲ್ ವಿಧಾನ. ಮತ್ತೆ ಅದರಲ್ಲಿ ಕೆಲವು ಕೇರಳದಲ್ಲಿ ತುಂಬಾ ಮಾದರಿಗಳು ಬರ್ತಾ ಇದ್ದಾವೆ, ಅದರಲ್ಲಿ ಸ್ವಿಚ್ ಬೋರ್ಡ್ ಅಲ್ಲಿ ಸ್ವಲ್ಪ ಆಗಲ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಶೇಪ್ಗಳನ್ನು ಕೊಡ್ತಾ ಇದ್ದಾರೆ. ಅದನ್ನೇ ಜೇನುನೊಣ ತುಪ್ಪ ಮಾತ್ರ ಬೇರೆ ರೀತಿ ಆಗುವ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಪಿ ವಿ ಸಿ ಪೈಪ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಜನ ಮಾಡಿದ್ದಾರೆ. ವಾಸನೆ ಬರುವುದಿಲ್ಲ, ತೊಂದರೆ ಆಗುದಿಲ್ಲ? ಹಾ, ಅದರಿಂದ ಏನಾಗುದಿಲ್ಲ. ಪಿ ವಿ ಸಿ ಪೈಪ್ ಅಲ್ಲಿ ಮಾಡಿದಾಗ ಒಂದು ಅನಾನುಕೂಲತೆ ಉಂಟು ಅಂದ್ರೆ ಇವುಗಳು ಗಮ್ಮು ಮೇಣವನ್ನು ತುಂಬಾ ಅಂಟಿಸಿ ಕೂತ್ಕೊಳ್ಳೋದ್ರಿಂದ ನಮಗೆ ಮತ್ತೆ ತೆಗಿಲಿಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಕೆಲವರು ತೋರಿಸಿಕೊಟ್ಟಿದ್ದಾರೆ, ಆದ್ರೆ ಅದು ಪ್ರಾಕ್ಟಿಕಲ್ ಆಗುವಾಗ ಸ್ವಲ್ಪ ಅನುಭವಕ್ಕೆ ಬರ್ತದೆ. ಸಣ್ಣ ಮಟ್ಟಿಗೆ ಅದು ಗಮ್ಮು, ಅವುಗಳ ಮೇಣ ತುಂಬಾ ಭದ್ರವಾಗಿ ಮಾಡೋದ್ರಿಂದ ಅವುಗಳನ್ನು ತೆಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಪಿ ವಿ ಸಿ ಪೈಪ್ ಒಳಗೆ ಮರದ ಬೀಡಿಂಗ್ ಗಳನ್ನು ಹಾಕಿ ಅಂಟಿಸಿ ಅದನ್ನು ಅವುಗಳಿಗೆ ಅನುಕೂಲ ಆಗುವಂತ ವಾತಾವರಣ ಸೃಷ್ಟಿ ಮಾಡ್ತೇವೆ. ಖಾಲಿ ಪಿ ವಿ ಸಿ ಪೈಪ್ ಹಾಕಿದ್ರೆ ಈ ಹೊರಗಿನ ವಾತಾವರಣದ ಬಿಸಿಗೆ ಪಿ ವಿ ಸಿ ಪೈಪ್ ಹೀಟ್ ಆಗಿ ಅವುಗಳಿಗೆ ಕೂತ್ಕೊಳ್ಳಿಕ್ಕೆ ಅನಾನುಕೂಲ ಆಗ್ಬಹುದು. ಇಲ್ಲಾಂದ್ರೆ ಆ ಮರದ ಬೀಡಿಂಗ್ ಗಳನ್ನು ಒಳಗೆ ಹಾಕಿ ಅದನ್ನು ಮತ್ತೆ ಆದ್ರೆ ಡಿವೈಡ್ ಮಾಡುವಾಗ ಇದೆಲ್ಲ ತುಂಬಾ ಸಮಸ್ಯೆ ಆಗ್ತದೆ. ಮೊದಲೆಲ್ಲ ಈ ಬಿದಿರಿನ ಒಂದು ಇದನ್ನು ಕೂಡ ಉಪಯೋಗಿಸ್ತಾ ಇದ್ದಾರೆ. ಹೌದು, ಆ ಬಿದಿರಿನಲ್ಲೂ ಮಾಡಬಹುದು, ತುಂಬಾ ಸುಲಭದಲ್ಲಿ ಮಾಡುವಂತದ್ದು. ಬಿದಿರು ಮತ್ತೆ ಗೆರಟೆ, ಗೆರಟೆ ಆದ್ರೂ ಸ್ವಲ್ಪ ಇದುಂಟು. ಬಿದಿರಿನಲ್ಲಿ ತುಂಬಾ ತೋರದ ಅರಸಿನ ಬಿದಿರು, ಅರಸಿನ ಬಿದಿರಕ್ಕಿಂತಲೂ ಹಸಿರು ಬಿದಿರು ಬರ್ತದೆ, ಒಳಗಿಂದ ಸ್ವಲ್ಪ ಗೋಳೆ ಜಾಸ್ತಿ ಇರುವಂತದ್ದು. ಅದರಲ್ಲಿ ಮಾಡ್ಲಿಕ್ಕೆ ತುಂಬಾ ಸುಲಭ, ಅದನ್ನು ಹಿಡಿದು ಒಮ್ಮೆ ಹಾಕಿಬಿಟ್ರೆ ಸಹ ಮತ್ತೆ ಶಾಶ್ವತ ಅವುಗಳು, ಮತ್ತೆ ಹೋಗುವುದೇ ಇಲ್ಲ ಅಂತ ಹೇಳ್ಬಹುದು ಮ್ಯಾಕ್ಸಿಮಮ್ ಆಗಿ. ಈಗ ಒಂದು ನಿರ್ದಿಷ್ಟ ಸ್ಥಳದಿಂದ ಎಲೆಕ್ಟ್ರಿಕ್ ಬಾಕ್ಸ್ಗಳಿಗೆ ಸ್ಥಳಾಂತರ ಮಾಡುವಂತಹದ್ದು, ಅದಕ್ಕೊಂದು ಸುಧಾರಿತ ವಿಧಾನ ಇದೆ ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ, ಹೇಗೆ ಮಾಡುವಂತಹದ್ದು ಅಂತ. ಇದನ್ನು ಆಕ್ಚುಲಿ 1 ಮೀಟರ್ ವಾಟರ್ ಲೆವೆಲ್ ಪೈಪ್ ಬರ್ತದೆ ನಮ್ಮ ಗೂಡಿಗೆ. ನಾವು ಒಂದು ಸ್ವಿಚ್ ಬೋರ್ಡ್ ಬಾಕ್ಸ್ ಇದ್ರೆ ಅಥವಾ ನಮ್ಮ ಹತ್ರ ಯಾವುದೇ ಒಂದು ಸಾಧನ ಅಥವಾ ಗರಟೆಗೆ ಅದಕ್ಕೆ ಅನುಕೂಲವಾಗುವ ಕೆಳಗಿಂದ ಒಂದು ತೂತಿರಬೇಕು. ಹಾ, ಒಟ್ಟು 2 ತೂತು, ಹಿಂದಿಂದ ಒಂದು, ಮುಂದಿಂದ ಒಂದು, ಒಂದು ಸ್ವಿಚ್ ಬೋರ್ಡ್ ಬಾಕ್ಸ್ ಅಂತ ಹೇಳುದಾರೆ ನಾನು. ಅದಕ್ಕೆ ನಮ್ಮ ಗೋಡೆಗೆ ಎಲ್ಲಿದೆ ಅಲ್ಲಿಗೆ ಅವುಗಳ ದ್ವಾರ ಎಲ್ಲಿದೆ ಅಲ್ಲಿಗೆ ನಮ್ಮ ವಾಟರ್ ಲೆವೆಲ್ ಪೈಪ್ ಅನ್ನು ಹಿಡಿಯುವಂಥದ್ದು. ನಮ್ಮ ಗೂಡು ಒಂಚೂರು ಕೆಳಗಿರಬೇಕು, ಅವುಗಳ ಗೂಡಕ್ಕಿಂತ ಸ್ವಲ್ಪ ಕೆಳಗಿರಬೇಕು. ನಮ್ಮ ಪೈಪ್ ಸಮೇತ ಪೈಪ್ ಅನ್ನು ಇದಕ್ಕೆ ಕನೆಕ್ಟ್ ಮಾಡುವಂಥದ್ದು. 1 ಫೀಟ್ಗಿಂತ ಜಾಸ್ತಿ ಇರಬಾರ್ದು ಪೈಪ್, ತುಂಬಾ ಉದ್ದ ಆದರೂ ಸಮಸ್ಯೆ ಆಗ್ತದೆ. 1 ಫೀಟ್ನ ಅಷ್ಟು ಇದ್ರೆ ಪೈಪ್, 1 ಫೀಟಿನ ಒಳಗೆ ಇದ್ರೆ ಒಳ್ಳೇದು. ಅಷ್ಟು ಉದ್ದದ ಪೈಪ್ ಅನ್ನು ನಮ್ಮ ಗೂಡಿಗೆ ಕನೆಕ್ಟ್ ಮಾಡುವಂಥದ್ದು ತೂತು ಮಾಡಿ, ಅದರಿಂದ ನಿಧಾನಕ್ಕೆ ಅವುಗಳು ನಿಧಾನಕ್ಕೆ ಈ ಗೂಡಿಗೆ ಬರ್ಲಿಕ್ಕೆ ಶುರು ಮಾಡ್ತವೆ. ಒಂದೇ ದಿನದಲ್ಲಿ ಬರ್ಲಿಕ್ಕೆ ಶುರು ಮಾಡೋದಿಲ್ಲ, ಇದರಲ್ಲೇ ಸಂಚಾರ ಮಾಡ್ತಾ ಇರ್ತವೆ. ಇಲ್ಲಿ ಅನುಕೂಲ ಆಗ್ಬಹುದು, ನಾವಿನ್ನು ಅಲ್ಲಿ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳಿ ಇಲ್ಲೇ ಕೂತ್ಕೊಳ್ಳಲು ಪರಾಗ ಇಡ್ಲಿಕ್ಕೆ ಶುರು ಮಾಡ್ತವೆ. ನಿಧಾನಕ್ಕೆ ರಾಣಿಯನ್ನು ಟ್ರಾನ್ಸ್ಫರ್ ಮಾಡ್ತವೆ, ರಾಣಿಯು ನಿಧಾನಕ್ಕೆ ಇದಕ್ಕೆ ಬರ್ತದೆ. ಅಂದ್ರೆ ಈಗ ಹೊರಗಡೆ ಹೋಗುವುದಕ್ಕೂ ಕೂಡ ಇನ್ನೊಂದು ಔಟ್ಲೆಟ್ ಇರಬೇಕು. ಹೌದೌದು, 2 ಔಟ್ಲೆಟ್ ಬೇಕು. ಒಂದು ನಮ್ಮ ಗೂಡಿಗೆ ಬರ್ತದೆ, ಆ ಗೂಡಿಂದ ಈ ಗೂಡಿಗೆ. ಅದು ಗೂಡು ಸಹ ನಮ್ಮ ಗೋಡೆಯಲ್ಲಿರುವ ಗೂಡು ಮತ್ತೆ ನಮ್ಮ ಗೂಡು 1 ಫೀಟ್ 1/2 ಫೀಟ್ ಕೆಳಗಿರ್ಬೇಕು. ಮೇಲೆ ಬರಬಾರ್ದು, ಗೂಡಿಂದ ಗೋಡೆಯಲ್ಲಿರುವ ಗೂಡಿಗಿಂತ ನಮ್ಮ ಗೂಡು ಮೇಲಿರಬಾರ್ದು. ಅದರ ಉದ್ದೇಶ ಏನು ಅಂದ್ರೆ ಅವುಗಳಿಗೆ ಮೇಲೆ ಹತ್ತಿ ಹೋಗುದು ರಗಳಾಗ್ತದೆ, ಅವುಗಳನ್ನು ಅವಳು ನಮಗಿಂತ ಸ್ವಲ್ಪ ಚುರುಕು ಚುರುಕು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅವುಗಳಿಗೆ ಸಣ್ಣ ದಾರಿ ಸಿಕ್ಕಿರೋ ಅವುಗಳ ಅದೇ ದಾರಿಯನ್ನೇ ನೋಡ್ಕೊಳ್ತವೆ, ನಮ್ಮ ದಾರಿಗೆ ಬರುದಿಲ್ಲ. ನಮ್ಮ ದಾರಿಗೆ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮದು ಅವುಗಳ ಬಕ್ಸು ಅಂತಂದು. ಈ ಪೈಪ್ ಅನ್ನು ಸೇರ್ಪಡೆ ಮಾಡಿದ ನಂತರ ಅದಕ್ಕೆ ಏನಾದ್ರೂ ಮೇಣ ಹಾಕ್ಬೇಕಾಗ್ತದೆ? ಎಂ ಸಿಲ್ ಹಾಕಿದ್ರೆ ಸಾಕಾಗ್ತದೆ, ಕೆಲವರು ಸಿಮೆಂಟ್ ಹಾಕ್ತಾರೆ. ಜೇನುಮೇಣ ನಿಲ್ಲುದಿಲ್ಲ, ಅಂದ್ರೆ ನಮ್ಗೆ ಈಗ ಒಂದು ಒಂದು ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧಾರಣ ಮಟ್ಟಿಗೆ ಈಗ ತೆಗಿಲಿಕ್ಕೆ ಆಗದಂತ ಗೋಡೆಯಲ್ಲಿ ನಾನು ಹೇಳುದು, ಈಗ ಸಿಮೆಂಟ್ ಹಾಕಿದ ಗೋಡೆಯಲ್ಲಿ ಅದರೊಳಗೆ ಸಂಧಿಯಲ್ಲಿ ಇರ್ತವೆ, ಅಂದ ಅಂತ ಗೋಡೆಯಲ್ಲಿ ಈಗ ನಮ್ಗೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ, ಹಾಗಾಗಿ ಆ ಪೈಪ್ ವಿಧಾನ ನಮ್ಗೆ ಇರುವಂತದ್ದು ಲಾಳಿಕೆ ವಿಧಾನ ಅಂತ ಹೇಳಿದ್ದೇವೆ. ಅದಕ್ಕೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಸಣ್ಣ ಪುಟ್ಟ ವಿಡಿಯೋಗಳು ಇದ್ದಾವೆ ಅದ್ರ ಬಗ್ಗೆ. ಅದನ್ನು ನಾವು ಈಗ ಇದು ಮಾಡಿದ ಕೂಡಲೇ ಒಂದು ಎರಡು ತಿಂಗಳು ಬೇಕಾಗ್ತದೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ. ಕೆಲವೊಮ್ಮೆ ನಮ್ಮ ಹತ್ರ ಬೇರೆ ಗೂಡಿದ್ರೆ ಮುಜಂಟಿ ಅದು, ಆದ್ರೆ ಸ್ವಲ್ಪ ಮೊಟ್ಟೆಯನ್ನು ಇದಕ್ಕೆ ತಂದಿಟ್ರೆ ಇನ್ನೂ ಬೇಗ ಟ್ರಾನ್ಸ್ಫರ್ ಆಗ್ತವೆ. ಕೆಲವೊಮ್ಮೆ ಐದಾರು ತಿಂಗಳು ಬರದೇ ಇರಬಹುದು, ಹೇಳಲಿಕ್ಕೂ ಆಗುದಿಲ್ಲ. ಈಗ ನಾವು ಅದನ್ನು ತೆಗೆದ ನಂತರ ಕೆಲವೊಮ್ಮೆ ಪಾಲಾಗಿ ಬರುದುಂಟು, ಈಗ ಅದರೊಳಗೆ ಇದ್ದ ಗೂಡು ಪಾಲಾಗಿ ಈ ಗೂಡಿಗೆ ಬರ್ತದೆ, ಒಂದು ಗೂಡು ಅದರೊಳಗೆ ಇರ್ತದೆ ಗೋಡೆ ಒಳಗೆ ಇರ್ತದೆ. ಅವುಗಳಿಗೆ ಹೊರಗೆ ಹೋಗ್ಲಿಕ್ಕೆ ಬೇರೆ ದ್ವಾರ ಬೇಕಾ? ಎಲ್ಲಿ ಇಲ್ಲ ಇಲ್ಲ, ಇದರಲ್ಲಿ ಮೂಲೆ ಅಲ್ಲ, ಮೂಲದಕ್ಕೆ ಬೇರೆ ದ್ವಾರ ಕೊಟ್ರೆ ಮತ್ತೆ ನಾವು ಈಚೆ ಬರದೇ ಇಲ್ಲ, ಈಚೆ ಬರದೇ ಇಲ್ಲ. ಅದೀಗ ನಾವೀಗ ಒಂದು ಮೊಟ್ಟೆ ಮತ್ತೆ ಸ್ವಲ್ಪ ನೊಣ ಎಲ್ಲ ಇದಕ್ಕೆ ಇಟ್ರೆ, ನೊಣ ಅಲ್ಲ ಮೊಟ್ಟೆ ಮಾತ್ರ ಇದಕ್ಕೆ ಸ್ವಿಚ್ ಬೋರ್ಡ್ ನ ಬಾಕ್ಸ್ ಇಟ್ರೆ ಅವುಗಳು ನಿಧಾನಕ್ಕೆ ಟ್ರಾನ್ಸ್ಫರ್ ಆಗ್ತವೆ. ಒಂದು ಎರಡು ತಿಂಗಳಲ್ಲಿ, ಎರಡರಿಂದ ಮೂರು ತಿಂಗಳಲ್ಲಿ ಖಂಡಿತ ಟ್ರಾನ್ಸ್ಫರ್ ಆಗ್ತದೆ. ಒಂದು ಮೂಲ ಗೂಡು ಅದರೊಳಗೆ ಇರ್ತದೆ ಹೆಚ್ಚಾಗಿ, ಕೆಲವೊಮ್ಮೆ ಇಡೀ ಗೂಡು ಟ್ರಾನ್ಸ್ಫರ್ ಆಗ್ತದೆ, ರಾಣಿ ಸಮೇತ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿದ್ದು ಜೇನುತುಪ್ಪ ಎಲ್ಲ ಕುಡಿದು ಖಾಲಿ ಮಾಡಿ ಮತ್ತೆ ಇದಕ್ಕೆ ಬಂದಿರ್ತದೆ, ಯಾಕಂದ್ರೆ ಇಲ್ಲಿ ಸಂಗ್ರಹ ಮಾಡಿರ್ತಾವೆ. ಆಮೇಲೆ ಈಗ ಈ ಮುಜಂಟಿ ಜೇನದ ಒಂದು ಏರಿಯ ಗುಣಲಕ್ಷಣಗಳ ಬಗ್ಗೆ ಹೇಳಿ, ಮತ್ತು ಮೊಟ್ಟೆಗಳು ಮತ್ತು ಜೇನು ಒಟ್ಟೊಟ್ಟಿಗೆ ಇರ್ತದೋ ಅಥವಾ ಪ್ರತ್ಯೇಕ ಪ್ರತ್ಯೇಕವಾಗಿರ್ತದೋ, ಹೇಗೆ ಇದು? ಇವುಗಳು ಮೊಟ್ಟೆ ಜೇನು ಕೆಲವೊಮ್ಮೆ ಒಟ್ಟಿಗೆ ಇರ್ತವೆ, ಒಟ್ಟಾರೆ ಕಟ್ಕೊಂಡಿರ್ತವೆ, ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಮಾಡಿರ್ತವೆ. ಅದು ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಎಲ್ಲ ಗೂಡಲ್ಲೂ ಒಂದೇ ತರ ಇರುವುದಿಲ್ಲ. ಈಗ ನಮ್ಮ ಹತ್ರ ಒಂದು 25-30 ಗೂಡಲ್ಲಿ ಒಂದು ಗೂಡು ಒಂದೇ ತರ ಇಲ್ಲ. ಕೆಲವು ಗೂಡಲ್ಲಿ ತುಂಬಾ ಶಿಸ್ತುಬದ್ಧವಾಗಿ ಕಟ್ಟಿರ್ತಾರೆ, ಕೆಲವು ಗೂಡಲ್ಲಿ ಅಲ್ಲಲ್ಲಿ ಸ್ವಲ್ಪ ಜೇನುತುಪ್ಪ ಚೆನ್ನಾಗಿ ಟ್ರೈನಿಂಗ್ ಆದವರು ಚೆನ್ನಾಗಿ ಅದು ಆ ವ್ಯವಸ್ಥೆ ಉಂಟು, ಅವುಗಳಲ್ಲಿ ವ್ಯವಸ್ಥೆ ಉಂಟು, ಅವ್ಯವಸ್ಥೆ ಉಂಟು. ನಮ್ಗೆ ಜೇನುತುಪ್ಪ ತೆಗಲಿಕ್ಕೆ ಅಥವಾ ಡಿವೈಡ್ ಮಾಡಲಿಕ್ಕೆ ನಾವು ಅಂಥ ಗೂಡುಗಳನ್ನು ಒಳ್ಳೆ ವ್ಯವಸ್ಥೆ ಇರುವಂಥ ಶಿಸ್ತುಬದ್ಧ ಗೂಡುಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಜೇನುತುಪ್ಪ ಮಾಡಿದಂಥ ಗೂಡುಗಳನ್ನು, ಕೆಲವು ಗೂಡಲ್ಲಿ ಏನಂದರೆ ಜೇನುತುಪ್ಪ ಮಾಡೋದೇ ಇಲ್ಲ, ಕಡಿಮೆ ಪರಾಗ ಮಾತ್ರ ಮಾಡ್ತಾವೆ, ಪರಾಗ ಮಾತ್ರ ಜಾಸ್ತಿ ಸಂಗ್ರಹ ಇರ್ತದೆ, ಜೇನುತುಪ್ಪ ಸಂಗ್ರಹ ತುಂಬ ಕಡಿಮೆ ಇರ್ತದೆ. ಅದು ಅಂಥ ಗೂಡುಗಳನ್ನು ನಾವು ಡಿವೈಡ್ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಳ್ಬಾರ್ದು. ಖಾಲಿ ಇದನ್ನು ಮಾತ್ರ ಹೆಚ್ಚು ಜೇನುತುಪ್ಪ ಮಾಡುವಂಥದ್ದನ್ನೇ ನಾವು ಹೆಚ್ಚಾಗಿ ಡಿವೈಡ್ ಮಾಡ್ಕೊಳ್ಬೇಕಾಗ್ತದೆ. ಏರಿಗಳು ಒಂದು ಸಣ್ಣ ಮೇಣದಲ್ಲಿ ಮಾಡಿರ್ತವೆ ಅವುಗಳು, ಅದಕ್ಕೆ ಸಣ್ಣ ಮೇಣದ ಇದು ಮಾವು ಮತ್ತು ಗೇರು ಬೀಜದ ಮೇಣಗಳು, ಕೆಲವು ಬೇರೆ ಬೇರೆ ರೀತಿಯ ಪ್ರಕೃತಿಯಲ್ಲಿ ಸಿಗುವಂಥ ಮೇಣಗಳಿರ್ತವೆ, ಅದರಲ್ಲಿ ಮೇಣಗಳಲ್ಲಿ ಮಾಡ್ತವೆ. ಅದನ್ನು ಸಣ್ಣ ಮೊಟ್ಟೆ ರೀತಿಯಲ್ಲಿ ಮಾಡಿ ಅದರೊಳಗೆ ಮೊಟ್ಟೆ ಇಟ್ಟು ಮತ್ತೆ ಅದರೊಳಗೆ ಮರಿ ಮಾಡಿ ಒಂದು ಸ್ವಲ್ಪ ದಿವಸದ ನಂತರ ಮರಿ ಮೊಟ್ಟೆ ಹೊರಗೆ ಬರ್ತದೆ. ಅದು ಮತ್ತೆ ಅದನ್ನು ಜೇನುತುಪ್ಪ ಇಡುವಂಥದ್ದನ್ನು ಮೇಣದಲ್ಲೇ ಮಾಡಿರ್ತವೆ. ಮತ್ತೆ ಪರಾಗವನ್ನು ಸಹ ಪರಾಗವನ್ನು ಕೆಲವು ಬೇರೆ ಬೇರೆ ರೀತಿ ಮಾಡಿರ್ತವೆ, ಅದನ್ನು ಮೇಣದಲ್ಲೇ ಮಾಡುವಂಥದ್ದು ಅವುಗಳೆಲ್ಲ. ಇದ್ರ ಹಾಗೆ ಅಲ್ಲ, ಯಾಮ ತೊಡವೆ ಜೇನ ಹಾಗೆ ಖಾಲಿ ಒಂದೇ ವ್ಯಾಕ್ಸ್ ಅಲ್ಲಿ ಮಾಡ್ತವೆ ಏನೇ ಇಲ್ಲ. ಇವುಗಳು ಬೇರೆ ಬೇರೆ ರೀತಿಯ ಪ್ರಕೃತಿಯಲ್ಲಿ ಸಿಗುವಂತ ಮೇಣಗಳನ್ನು ಸಂಗ್ರಹ ಮಾಡಿ ಅದನ್ನು ಅವುಗಳ ಗೂಡು ಮಾಡ್ತವೆ. ಈಗ ಕೃತಕವಾಗಿ ಜೇನು ಕುಟುಂಬವನ್ನು ಪಾಲು ಮಾಡುವುದಿದ್ರೆ ಹೇಗೆ ಮುಜಂಟಿ ಜೇನಿನಲ್ಲಿ? ಕೃತಕವಾಗಿ ನಾವು ಒಂದು ಈಗ ನವೆಂಬರಿಂದ ಸಾಧಾರಣ ಏಪ್ರಿಲ್ ವರೆಗೆ ಪಾಲು ಮಾಡ್ಬೋದು. ಮಳೆಗಾಲದಲ್ಲಿ ಪಾಲು ಅಷ್ಟು ಸೂಕ್ತವಲ್ಲ, ಮೇ ಅಲ್ಲಿ ಮಾಡ್ಬೋದು ಆದರೆ ಏಪ್ರಿಲ್ ವರೆಗೆ ಸೂಕ್ತ. ಕೃತಕವಾಗಿ ಮಾಡುವಾಗ ನಾವು ಅದರಲ್ಲಿ ಮೂರು ಜಾತಿಯ ಮೊಟ್ಟೆಗಳಿರ್ತವೆ, ಅದರಲ್ಲಿ ಒಂದು ಮೀಡಿಯಂ ಹಂತದ್ದು, ಮತ್ತೆ ಸಣ್ಣ ಹಂತದ್ದು, ಮತ್ತೆ ಸ್ವಲ್ಪ ಬಲಿತ ಮೊಟ್ಟೆಗಳು. ಇದನ್ನು ಮೂರು ಬಗೆಯ ಮೊಟ್ಟೆಗಳನ್ನು ಬೇರೆ ಬೇರೆಯಾಗಿ ತೆಗೆದಿಡ್ಬೇಕು. ಮತ್ತೆ ರಾಣಿ ಕಣ ಇದ್ರೆ ಸ್ವಲ್ಪ ರಾಣಿ ಕಣ ಸ್ವಲ್ಪ ದೊಡ್ಡದಿರ್ತದೆ, ಅದನ್ನು ರಾಣಿ ಕಣವನ್ನು ನಾವು ಪಾಲು ಮಾಡುವಂತ ಗುಡಿಗೆ ಹಾಕೊಳ್ಬೇಕು. ಈ ಮೂರು ಮೊಟ್ಟೆ ಮತ್ತೆ ಸ್ವಲ್ಪ ಪರಾಗ ಸ್ವಲ್ಪ ಜೇನು ಇದನ್ನು ನಾವು ಹೊಸ ಗೂಡಿಗೆ ಹಾಕಿ ಗೂಡನ್ನು ಓಪನ್ ಮಾಡೋಕ್ಕಿಂತ ಮುಂಚೆ, ಇದು ನಾನು ಶುರುವಿನ ವಿಧಾನ ಹೇಳಿದೆ, ಶುರುವಿಗೆ ಗೂಡನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ನಾವೊಂದು ನೀರಿನ ಬಾಟ್ಲನ್ನು ಗೂಡಿನ ದ್ವಾರಕ್ಕೆ ಹಿಡಿದು ಅದಕ್ಕೆ ಹೊಡೆದ್ರೆ ಎಲ್ಲ ನೊಣಗಳು ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅದು ಎಲ್ಲ ನೊಣಗಳನ್ನು ಮತ್ತೆ ಅದರ ಹಿಂದೆ ಓಪನ್ ಮಾಡಿ ಒಂದು ಬಟ್ಟೆ ಕಟ್ಕೊಳ್ಬೇಕು, ತುಂಡು ಮಾಡಿ ಬಾಟ್ಲಿಯನ್ನು ತುಂಡು ಮಾಡಿ, ಯಾಕಂದ್ರೆ ಅವುಗಳಿಗೆ ಗಾಳಿ ಸಂಚಾರ ಒಳ್ಳೆ ಬೇಕು. ಬಾಟ್ಲಿಯನ್ನು ತುಂಡು ಮಾಡಿ ಆ ಬಾಟ್ಲಿಯನ್ನು ನೀರಿನ ಬಾಟ್ಲಿ, ನಾರ್ಮಲ್ ನೀರಿನ ಬಾಟ್ಲಿ ಯಾವುದು ಆಗ್ತದೆ, ಅದನ್ನು ಬಾಯಿ ಹಿಡಿದು ಅದನ್ನು ಗೂಡನ್ನು ಹೊಡೆದ್ರೆ ಎಲ್ಲ ನೊಣಗಳು ಇದ್ದ ಬಾಟ್ಲಿಗಳು ಬರ್ತವೆ. ಅದನ್ನು ಬೇರೆ ನೆರಳಲ್ಲಿ ಇಟ್ಟುಕೊಂಡು ನಾವು ಪಾಲು ಮಾಡಿದ ಅಂತಹ ಗೂಡನ್ನು ದೂರದಲ್ಲಿ ತಕೊಂಡು ಹೋಗಿ ಇಟ್ಟು ಈ ಬಾಟ್ಲಿಯಲ್ಲಿರೋ ನೊಣನ ಅದ್ರ ಹತ್ರ ಬಿಟ್ಟು ಬಿಟ್ಟು ಸೈ, ಇವುಗಳೆಲ್ಲ ಅದರೊಳಗೆ ಹೋಗ್ತದೆ. ಮೂಲ ಕುಟುಂಬದಲ್ಲಿ ಒಂದಷ್ಟು ಹುಳಗಳು ಇರ್ತವೆ. ಹಾ, ಅದು ಈಗ ನಾವೀಗ ಎಷ್ಟೇ ಪಾಲು ಮಾಡಿದ್ರು ಈಗ ಎಷ್ಟು ಹೊಡೆದ್ರು ಸಹ ಅದರೊಳಗೆ ಸ್ವಲ್ಪ ನೊಣ ಇರ್ತದೆ, ಗೂಡೊಳಗೆ ಇರ್ತದೆ, ಮತ್ತು ಹೊರಗಿಂದ ಬರೋರು ಇರ್ತಾರೆ, ರಾಣಿಯೂ ಅದರೊಳಗೆ ಇರ್ತದೆ. ಈಗ ರಾಣಿ ಕಣ ಇದ್ದ ಹಾಗೆ ಗಂಡು ನೊಣ ಅಂತ ಬೇರೆ ಕಣಗಳು ಕೂಡ ಇರ್ತವೆ ಅದರಲ್ಲಿ? ಹಾ, ಗಂಡು ನೊಣದ್ದು ಅಷ್ಟು ನಮ್ಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಗಂಡು ನೊಣದ್ದು ಇರ್ತದೆ, ಇರುದಿಲ್ಲ ಅಂತಲ್ಲ, ಇರ್ತದೆ ಗಂಡು ನೊಣ. ಅದ್ರ ರಾಣಿ ಕಣ ಇರ್ತದೆ, ರಾಣಿ ಅಂತ ತೋರ್ತದೆ, ನಮ್ಮ ಕಣ್ಣಿಗೆ ತೋರ್ತದೆ, ಸ್ಪಷ್ಟವಾಗಿ ತೋರ್ತದೆ. ಬೇರೆ ಕಣಗಳೆಲ್ಲ ನಾರ್ಮಲ್ ಆಗಿ ಇರ್ತದೆ, ಅದು ನಮ್ಗೆ ಸ್ಪಷ್ಟವಾಗಿ ಗಮನಿಸ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ತುಂಬಾ ಸೂಕ್ಷ್ಮ ಬೇಕು, ತುಂಬಾ ಅನುಭವ ಆದಾಗಿ ಗೊತ್ತಾಗ್ತದೆ. ಇನ್ನು ಜೇನನ್ನ ಪ್ರತ್ಯೇಕಿಸುವುದು ಹೇಗೆ ಮುಜಂಟಿ ಏರಿಯಿಂದ? ಜೇನನ್ನು ಕೆಲವದು ಅದೇ ಹೇಳಿದಲ್ಲ, ಎಲ್ಲವದು ಒಂದೇ ತರ ಕಟ್ಕೊಂಡಿರೋದಿಲ್ಲ, ಮುಜಂಟಿಯಲ್ಲಿ ಬೇರೆ ಬೇರೆ ಬೇರೆ ಬೇರೆ ರೀತಿ ಕಟ್ಕೊಂಡಿರ್ತವೆ. ಕೆಲವದು ಮಧ್ಯ ಮಧ್ಯದಲ್ಲಿ ಕಟ್ಕೊಂಡಿರ್ತವೆ, ಪರಾಗ ಮತ್ತೆ ಜೇನು. ಕೆಲವದು ಬೇರೆ ಸಪರೇಟ್ ಆಗಿ ಕಟ್ಕೊಂಡಿರ್ತವೆ. ಮುಜಂಟಿಯಲ್ಲಿ ತುಪ್ಪದಲ್ಲಿ ಕೆಲವು ಬೇರೆ ಆಗಿದ್ದುದನ್ನು ಈಗ ಬಾಕ್ಸ್ ಅಲ್ಲಿ ಇದ್ರೆ, ಸ್ವಿಚ್ ಬೋರ್ಡ್ ಬಾಕ್ಸ್ ಅಲ್ಲಿ ಇದ್ರೆ ಇದು ತೆಗಿಲಿಕ್ಕೆ ಅನುಕೂಲ. ಒಂದು ಸೈಡ್ ಅಲ್ಲಿ ಇದ್ರೆ ಅದನ್ನು ಒಂದು ಜಾರಿಗೆ ಹಾಕೊಂಡು, ಸ್ಟೀಲ್ ಜಾರ್, ಸ್ಟೀಲ್ ಜಾರ್ ಅಂದ್ರೆ ಇದು ಸೋಸಣಿಕೆ, ಸೋಸಣಿಗೆಯಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಜೇನುತುಪ್ಪ ಎಲ್ಲ ಇಳಿದು ಹೋಗ್ತದೆ, ಮೇಣ ಮಾತ್ರ ಇದ್ರಲ್ಲಿ ಉಳಿತದೆ. ಹಾಗೆ ಜೇನುತುಪ್ಪ ಮಾತ್ರ ಸಪರೇಟ್ ಆಗಿ, ಏನು ಅದನ್ನು ಚಮಚದಲ್ಲಿ ಒತ್ತಬೇಕಂತಿಲ್ಲ, ಮ್ಯಾಕ್ಸಿಮಮ್ ಇಳಿದು ಹೋಗ್ತದೆ, ಸ್ವಲ್ಪ ಚಮಚದಲ್ಲಿ ಒತ್ತಿದ್ರೆ ಮತ್ತೆ ಪೂರ ಇಳಿದು ಹೋಗ್ತದೆ. ಪರಾಗವನ್ನು ಆದಷ್ಟು ಬರದೇ ಇದ್ದಾಗಿ ನೋಡಿಕೊಂಡ್ರೆ ಒಳ್ಳೇದು. ಪರಾಗ ಬಂದು ಸ್ವಲ್ಪ ಕೆಲವೇ ಹುಳಿ ಆಗೋದುಂಟು, ಅದು ಸ್ವಲ್ಪ ಜೇನುತುಪ್ಪ ಸಹ ಸ್ವಲ್ಪ ಒಗ್ಗರಿನ ಅಂಶ ಇರ್ತದೆ, ಅಂದ್ರೆ ಸಣ್ಣ ಸಣ್ಣ ಹೂವಿನಿಂದ ಮೆಡಿಸಿನಲ್ ಪ್ಲಾಂಟ್ಸ್ ಇಂದ ಎಲ್ಲ ತಗೊಂಡು ಬರ್ತದೆ, ಹಾಗಾಗಿ ಸ್ವಲ್ಪ ಒಗ್ಗರಿನ ಅಂಶ ಜಾಸ್ತಿ, ಇದರ ಹಾಗೆ ಸಿಹಿ ಅಂಶ ಸ್ವಲ್ಪ ಕಡಿಮೆ. ಸಿಹಿ ಉಂಟು, ಆದ್ರೆ ನಾರ್ಮಲ್ ಆಗಿ ತಿನ್ನುವ ಹಾಗೆ ಜೇನುತುಪ್ಪ ಕೇಳಿದ್ರೆ ಸ್ವಲ್ಪ ಆ ಫೀಲಿಂಗ್ ಬರುತ್ತೆ. ಹೆಚ್ಚಾಗಿ ಔಷಧಿಯಾಗಿ ಉಪಯೋಗ, ಔಷಧಿಯಾಗಿ ತುಂಬಾ ಔಷಧಿಯಾಗಿ ಉಪಯೋಗ ಆಗ್ತದೆ. ಕೇರಳದಲ್ಲಿ ಅದನ್ನು ಬೆಳಗ್ಗೆ ಒಂದು ಚಮಚ ತಿಂತಾರಂತೆ, ಡೈಲಿ ಒಂದು ಚಮಚ, ಒಂದು ಸಣ್ಣ ಟೀ ಸ್ಪೂನ್ ಅಷ್ಟು ಚಮಚ ತಿಕ್ಕೊಂಡ್ರೆ ಒಳ್ಳೇದು ಅನ್ನೋದು. ನಮ್ಮಲ್ಲಿ ಅದನ್ನೆಲ್ಲ ಆ ರೀತಿ ಉಪಯೋಗ ಇಲ್ಲ, ಅದಕ್ಕೆ ಒಂದು ಚಿಟ್ಕಿ ಅರಿಶಿನ ಹಾಕಿ ತಗೊಳ್ಳುವಂತ ಅಭ್ಯಾಸ ಉಂಟಂತೆ ಕೇರಳದಲ್ಲಿ, ನಮ್ಮಲ್ಲಿ ಆ ಅಭ್ಯಾಸ ಇಲ್ಲ, ಆದ್ರೆ ಮಾರ್ಕೆಟ್ ಉಂಟು. ಪ್ರಸ್ತುತ ಎಷ್ಟಿದೆ ಬೆಲೆ ಜೇನಿಗೆ? ಅದಕ್ಕೆ ಸಾಧಾರಣ ಮಟ್ಟಿಗೆ 1,500-2,000 ತನಕ ಉಂಟು ಒಂದು ಕೆಜಿ ಜೇನುತುಪ್ಪಕ್ಕೆ. ಒಂದು ಕೆಜಿ ಆಗ್ಬೇಕಾದ್ರೆ 3-4 ಪೆಟ್ಟಿಗೆ ಬೇಕು. ಹಾ, 3-4 ಪೆಟ್ಟಿಗೆ ಬೇಕು. ಅದು ಕಮರ್ಷಿಯಲ್ ಉದ್ದೇಶಕ್ಕಾಗುವಾಗ ಸ್ವಲ್ಪ ಜಾಸ್ತಿ ಪೆಟ್ಟಿಗೆಗಳೇ ಬೇಕಾಗ್ತದೆ, ಯಾಕಂದ್ರೆ ಸಣ್ಣ ಸ್ಪೇಸ್ ಅಲ್ಲಿ ತುಂಬಾ ಪೆಟ್ಟಿಗೆಗಳನ್ನು ಇಡಬಹುದು. ಕೇರಳದಲ್ಲಿ ಸಣ್ಣ ಸಣ್ಣ ಮನೆಯವರು, 5 ಸೆನ್ಸ್ 10 ಸೆನ್ಸ್ ಮನೆಯವರು ತುಂಬಾ ಪೆಟ್ಟಿಗೆಗಳನ್ನು ಇಟ್ಕೊಂಡು, ಸಾವಿರಗಟ್ಟಲೆ ಪೆಟ್ಟಿಗೆಗಳನ್ನು ಇಟ್ಕೊಳ್ಳುವಂತ ಜಾಗ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದೇ ಜಾಗದಲ್ಲಲ್ಲ, ಈಗ ಒಂದೇ ಜಾಗದಲ್ಲಿ ಅವರ ಮನೆ ಹತ್ರನೇ ಒಂದು 100 ಪೆಟ್ಟಿಗೆ ಇಟ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಬೇರೆ ಜಾಗದಲ್ಲಿ ಸ್ವಲ್ಪ ಹತ್ರದಲ್ಲೇ ತುಂಬಾ ಸಣ್ಣ ಸ್ಪೇಸ್ ಅಲ್ಲಿ ತುಂಬಾ ಪೆಟ್ಟಿಗೆ ಇಟ್ಕೊಳ್ಳಿಕ್ಕೆ ಆಗುವಂತ ಅವಕಾಶ ಉಂಟು. ಈಗ ತುಡುವೆ ಜೇನು ಆದ್ರೆ ಬಹುಶಃ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ದೂರಕ್ಕೆ ಹೋಗಿ ಪರಾಗ ಪುಷ್ಪರಸವನ್ನು ಸಂಗ್ರಹಿಸ್ತದೆ ಅಂತ ಹೇಳಿ, ಈ ಮುಜಂಟಿ ಜೇನು ಎಷ್ಟು ದೂರಕ್ಕೆ ಹೋಗ್ತದೆ? 500-800 ಮೀಟರ್ ವರೆಗೆ ಹೋಗ್ತವೆ, ತುಂಬಾ ದೂರಕ್ಕೆ ಹೋಗುದಿಲ್ಲ, ಅವುಗಳಾದ್ರೆ ಒಂದು 2 ಕಿಲೋ ಹೂವಿನಲ್ಲೂ ಪರಾಗ ಸಂಗ್ರಹಿಸ್ತದೆ. ಮತ್ತೆ ಮಳೆಗಾಲದಲ್ಲಿ ಇವುಗಳಿಗೆ ಏನು ಜೇನುತುಪ್ಪ ಸಕ್ಕರೆ ಪಾಕ ಹಾಗೇನು ಕೊಡಬೇಕಾಗಿಲ್ಲ, ಪರ್ಮನೆಂಟ್ ಆಗಿರುವಂತ ಯಾವುದೇ ರೀತಿಯ ಸಮಸ್ಯೆ. ಸಾಮಾನ್ಯವಾಗಿ ಪೆಟ್ಟಿಗೆ ಬಿಟ್ಟು ದೂರ ಹೋಗುದಿಲ್ಲ. ಹಾ, ಪೆಟ್ಟಿಗೆ ಬಿಟ್ಟು ತುಂಬಾ ದೂರ ಅಲ್ಲ, ಬಿಟ್ಟೇ ಹೋಗುದಿಲ್ಲ, ಪಾಲಾಗ್ತವೆ, ವರ್ಷವೂ ಪಾಲಾಗ್ತವೆ, ಆದ್ರೆ ಪೆಟ್ಟಿಗೆಯನ್ನು ಬಿಟ್ಟು ಹೋಗುದಿಲ್ಲ, ಒಂದು ಕುಟುಂಬ ಅದರಲ್ಲೇ ಇರ್ತದೆ ಶಾಶ್ವತವಾಗಿ. ಅದರಿಂದ ಏನು ನಮ್ಗೇನು ಒಂದು ಜೇನು ಕುಟುಂಬ ಏನು ಕಡಿಮೆ ಆಗುದಿಲ್ಲ, ಇದಕ್ಕೆ ಬರುವ ಹಾಗೆ ಯಾವುದೇ ರೋಗಗಳು ಸಹ ಇಲ್ಲ. ಕೆಲವೊಮ್ಮೆ ಈ ಸಣ್ಣ ಪುಟ್ಟ ಈ ಇರುವೆಗಳು ಕೆಲವೊಮ್ಮೆ ಉಪದ್ರವ ಕೊಡ್ತವೆ, ಆದ್ರೆ ಒಮ್ಮೆ ಪರ್ಮನೆಂಟ್ ಆದ ಪೆಟ್ಟಿಗೆಗೆ ಯಾವುದೇ ರೀತಿಯ ಇರುವೆಗಳು ಆಗಲಿ ಯಾವ್ದು ಹತ್ರ ಹೋಗಿ ಹೆದರ್ತವೆ, ಯಾಕಂದ್ರೆ ಅವುಗಳ ಮೇಣದ ಅಷ್ಟು ಪವರ್ ಉಂಟು. ಮೇಣ ಒಂದ್ಸಲಿ ಅವುಗಳು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಸುತ್ತ ಗೂಡಿನ ಸುತ್ತ ಇಟ್ಕೊಳ್ತವೆ, ಯಾವುದೇ ಇರುವೆ ಬಂದರೂ ಅದಕ್ಕೆ ಅಂಟಿ ಕೂತ್ಕೊಳ್ಳದೆ, ಹಾಗಾಗಿ ತುಂಬಾ ರಕ್ಷಣಾ ಕವಚ ಇರೋದ್ರಿಂದ ಅದಕ್ಕೆ ಯಾವುದು ಇದು ಬರೋದಿಲ್ಲ. ಮುಜಂಟಿ ಜೇನಿನ ಪೆಟ್ಟಿಗೆಯನ್ನು ಎಲ್ಲಿ ಇಡುವಂತಹದ್ದು, ಈಗ ಮನೆಯ ಮಾಡ್ನಾಡಿಯಲ್ಲಿ ಇಡುವಂತಹದ್ದು ಅಥವಾ ಎಲ್ಲಿ ಇಡುದು? ಈಗ ನಾವು ಕಮರ್ಷಿಯಲ್ ಆಗಿ ಮಾಡುವಾಗ ಕೆಲವರು ಈಗ ಸಣ್ಣ ತೋಟದಲ್ಲಿ ಸಣ್ಣ ಸ್ಟ್ಯಾಂಡ್ ಆಗಿರ್ತಾರೆ, ಸಣ್ಣ ಸ್ಟ್ಯಾಂಡ್ ಇರ್ತದೆ, ಅದ್ರಲ್ಲಿ ಒಂದರಲ್ಲಿ ಒಂದರ ಪೆಟ್ಟಿಗೆ ಮೇಲೆ 3 ಪೆಟ್ಟಿಗೆ ಇಡ್ತಾರೆ, ಹಾಗೆ ಒಂದು 2 ಸ್ಟೆಪ್ ಸ್ಟೆಪ್ ಇಡ್ತಾ ಹೋಗ್ತಾರೆ ಕೆಲವರು. ಇಲ್ಲಾಂದ್ರೆ ಮನೆಯಲ್ಲೇ ಸಣ್ಣ ಮಟ್ಟಕ್ಕೆ ಮಾಡುವವರು ಮನೆ ಮಾಡಿನಾಡಿಯಲ್ಲಿ ಇಡ್ಬೋದು, ಎಲ್ಲಿ ಇಟ್ಟರು ಆಗ್ತದೆ, ಹಾಗೇನೊಂದು ನೆರಳಿನ ಜಾಗ ಇಟ್ಟ ಸಹ ತೋಟದಲ್ಲಿ ಇಡುವಾಗ ಸಹ ಹಾಗೆ ನೆರಳು ಮಾಡಿ ಅಥವಾ ಮಳೆಗಾಲಕ್ಕೆ ಅದಕ್ಕೆ ಒಂದು ಮಾಡಿ ಇದು ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಇಡ್ತಾರೆ. ಅದು ಇಂಥದ್ದೇ ಜಾಗ ಅಂತಿಲ್ಲ, ಅದು ಆದಷ್ಟು ನೆರಳು ನೆರಳು ಬಿಡುವಂತ ಜಾಗಗಳಿದ್ರೆ ಒಳ್ಳೇದು. ಮುಜಂಟಿ ಜೇನೆ ಬೇಕು ಅಂತ ಕೇಳ್ಕೊಂಡು ಬರುವವರು ಇದ್ದಾರೆ? ಹಾ ಇದ್ದಾರೆ, ಇಲ್ಲ ಅಂತ ಅಲ್ಲ. ನಾವಂದ್ರೆ ಈಗ ನಾನು ಈಗಿನ ಮಟ್ಟಿಗೆ ಕಮರ್ಷಿಯಲ್ ಆಗಿ ಹೋಗ್ಲಿಲ್ಲ, ಅಂದ್ರೆ ಮಾರ್ದೇನೆ ಹಾಗಂತ ಅಲ್ಲ, ಜೇನು ಪೆಟ್ಟಿಗೆಯನ್ನು ಮಾರ್ಲಿಕ್ಕೆ ಹೋಗ್ಲಿಲ್ಲ. ಈ ಕುಟುಂಬಕ್ಕೆಲ್ಲ ಎಷ್ಟಿದೆ ಮಾರುಕಟ್ಟೆಯಲ್ಲಿ? ಅದು ಕುಟುಂಬಕ್ಕೆ ಈಗ 2,000 ತನಕ ಉಂಟು, 2,500 ತನಕ ಬೆಲೆ ಉಂಟು. ಅಂದ್ರೆ ಅದರಲ್ಲೂ ಮತ್ತೆ ಕೆಲವು ವಿಧಗಳಿದ್ದಾವೆ, ಬಿಳಿ ಜೇನುತುಪ್ಪ ಮಾಡುವಂತವು, ಸ್ವಲ್ಪ ಕಪ್ಪು ಜೇನುತುಪ್ಪ ಮಾಡುವಂತದ್ದು. ಅದು ಹೂ ಮಕರಂದರಿಂದ ನೋಡ್ಕೊಂಡಲ್ಲ, ಅದು ಹೂ ಅಲ್ಲ, ಕೆಲವು ಅದರಲ್ಲಿ ಜಾತಿಗಳಿದ್ದಾವಂತೆ. ನಮ್ಗೆ ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ, ಸಣ್ಣ ಸಣ್ಣವುಗಳಲ್ಲ, ಹಾಗಾಗಿ ಗುರುತಿಸ್ಲಿಕ್ಕೆ ಕಷ್ಟ. ಅವುಗಳಲ್ಲಿ ಕೆಲವು ಜಾತಿಗಳಿದ್ದಾವೆ, ಅವುಗಳು ಕೆಲವು ಬಿಳಿ ಜೇನುತುಪ್ಪವನ್ನೇ ಮಾಡ್ತವೆ, ಸ್ವಲ್ಪ ಬಿಳಿ ಅಂದ್ರೆ ಬಿಳಿ ಅಲ್ಲ, ನಮ್ಮ ಲೈಟ್ ಕಲರ್ ಕೆಂಪು, ಅದು ಸ್ವಲ್ಪ ಡಾರ್ಕ್ ಕಲರ್ ಜೇನುತುಪ್ಪ. ಹಾಗಾಗಿ ಬಿಳಿ ಕಲರ್ ನ ಸ್ವಲ್ಪ ಜೇನುತುಪ್ಪ ಮಾಡ್ತಾವ. ಕೆಲವು ನಾರ್ಮಲ್ ಜೇನುತುಪ್ಪಗಳು ಅದ್ರಲ್ಲಿ ತುಂಬಾ ಇದ್ದಾವೆ, ಎಮ್ಮೆ ಮುಜಂಟಿ ಅಂತಿದ್ದಾವೆ, ಕೆಲವು ಬೇರೆ ಬೇರೆ ಮುಜಂಟಿಗಳಿದ್ದಾವೆ. ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗ್ತದೆ. ಬಹುಶಃ ತರಕಾರಿ ಕೃಷಿಗಳಲ್ಲಿ ಮುಜಂಟಿ ಜೇನಿನ ಪಾತ್ರ ಬಹಳಷ್ಟು ದೊಡ್ಡದಿದೆ, ತುಂಬಾ ದೊಡ್ಡದು. ತರಕಾರಿ ಅಂತಲ್ಲ, ಈಗ ನಮ್ಮಲ್ಲಿ ಈಗ ರಾಮ್ಬುಟಾನ್ ಉಂಟು, ರಾಮ್ಬುಟಾನ್ ಅಂದ್ರೆ ಬಹಳ ಇಷ್ಟಪಡುವಂತದ್ದು, ಎಷ್ಟಂದ್ರೆ ಮುತ್ತಿಗೆ ಹಾಕಿಬಿಡ್ತಾವೆ ಇದ್ರೆ ಅದನ್ನು ಗಿಡದ ತುಂಬಾ ಅವುಗಳೇ ಮುಜಂಟಿ. ಈ ಜೇನಕ್ಕಿಂತ ಜಾಸ್ತಿ ಅವುಗಳು ಬರ್ತವೆ, ಅಂದ್ರೆ ಹೂಸು ಸಣ್ಣದು, ತುಂಬಾ ಕೆಲಸ ಮಾಡ್ತಾವ ಅವುಗಳು. ರಾಮ್ಬುಟಾನ್ ಹೂವು ಈಗಂತೂ ಹೇಳಿ ಮಾಡಿಸಿದ್ದು. ಮತ್ತೆ ಇದನ್ನು ಮಾಡುವಾಗ ನಾವು ಸಣ್ಣ ಮಟ್ಟಿಗೆ ಹೂವಿನ ಗಿಡಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಡಿಸೆಂಬರ್ ಫ್ಲವರ್ ಹೇಳ್ತಾರೆ, ಕೆಲವು ಹೂವಿನ ಗಿಡಗಳಿದ್ದಾವೆ ತುಂಬಾ ಹೂವು ಆಗುವಂತದ್ದು. ಮತ್ತೆ ಆಂಟಿಗನ್, ಕೆಲವು ರೋಡ್ ಸೈಡ್ ಇರುವಂತ ಗಿಡಗಳು, ಈಗ ಮಂಗಳೂರಿನಂತ ಪೇಟೆಯಲ್ಲಿ ರಾಶಿ ಇದ್ದಾವೆ ಆಂಟಿಗನ್ ಹೂವು. ಈಗ ನಮ್ಮ ಉಡುಪಿಯಲ್ಲಿ ಸ್ವಲ್ಪ ಇದ್ದಾವೆ ಉಂಟು, ಆದ್ರೆ ಡಿಸೆಂಬರ್ ಫ್ಲವರ್ ತುಂಬಾ ಒಳ್ಳೇದು, ಹನಿ ಟ್ರೀ ಅಂತೆಲ್ಲ ಹೇಳ್ತಾರೆ ಅದಕ್ಕೆ. ತುಂಬಾ ಎಲ್ಲಾ ಜಾತಿಯ ಜೇನುನೊಣಗಳು ಬರ್ತವೆ, ಕೃಷಿಕರ ಆಗ್ಲಿ ಯಾರೇ ಆಗ್ಲಿ ಒಂದು ಬೈಲಿ ಬದಿಯಲ್ಲಿ ಹಾಕೊಂಡ್ರೆ ಅದರಷ್ಟಕ್ಕೆ ಬೆಳ್ಕೊಂಡಿರುವಂತದ್ದು, ಅದು ಬಹಳ ಒಳ್ಳೇದು. ಮತ್ತೆ ಅಂತ ಗಿಡಗಳನ್ನು, ಹೂವಿನ ಗಿಡಗಳನ್ನು ಸ್ವಲ್ಪ ಜಾಸ್ತಿಯಾಗಿ ಬೆಳೆಸ್ಬೇಕು, ಯಾಕಂದ್ರೆ ಅವುಗಳಿಗೂ ಅನುಕೂಲ. ಈಗ ತೆಂಗು ಅಡಿಕೆ ಅದು ಕೂಡ, ತೆಂಗು ಅಡಿಕೆಗೂ ಸಮೇತ ಮುಜಂಟಿ ಜೇನಿಂದ ತುಂಬಾ ಬೆನಿಫಿಟ್ ಉಂಟು. ಅಡಿಕೆಗಂತೂ ತುಂಬಾ ಪರಾಗಸ್ಪರ್ಶಕ್ಕೆ ಅಷ್ಟು ಅನುಕೂಲ ಅಂತೆ, ಯಾಕಂದ್ರೆ ಇದು ಎಷ್ಟು ಪರಾಗಸ್ಪರ್ಶ ಮಾಡಿ ಅದಕ್ಕಿಂತ ಜಾಸ್ತಿ ಮಾಡ್ತವೆ, ಮತ್ತೆ ನಮ್ಗೆ ಜಾಸ್ತಿ ಪೆಟ್ಟಿಗೆ ಸಹ ಇಟ್ಕೊಳ್ಲಿಕ್ಕೆ ಆಗ್ತದೆ, ಅದು ಎರಡು ಅನುಕೂಲ ಉಂಟು. ಮತ್ತೆ ಯಾವ್ದೇ ರೋಗ ಇಲ್ಲ, ರೋಗದೇ ಸಮಸ್ಯೆ ಎಲ್ಲರಿಗೂ, ರೋಗ ಕೀಟಬಾಧೆ ಇದ್ದೇ ಸಮಸ್ಯೆ ಇದ್ದದ್ದು. ತೊಡವಿಗೆ ಮೇಂಟೆನೆನ್ಸ್ ಕಡಿಮೆ ಉಂಟು, ಒಂದು ವರ್ಷ ಇಟ್ಟು ಬಿಟ್ರೆ ಹಾಗೆ ಏನು, ನಾವು ಅಕಸ್ಮಾತ್ ಜೇನುತುಪ್ಪ ತೆಗೆದಿದ್ರು ಏನೂ ಆಗುದಿಲ್ಲ, ತೆಗೆದ್ರು ಏನೂ ಆಗುದಿಲ್ಲ. ಬಹಳ ಸಂತೋಷ ಅಶ್ವಥ್ ಹೆಬ್ಬಾರ್ ಅವರೇ. ಮುಜಂಟಿ ಜೇನು ಕೃಷಿಯನ್ನ ಯಾವ ರೀತಿ ಮಾಡಬಹುದು, ಏನು ಒಳ್ಳೆಯ ಗುಣಗಳಿವೆ ಹಾಗೂ ಏನು ಉಪಯೋಗ ಇದೆ, ವೃತ್ತಿಯಾಗಿ ಮತ್ತು ಒಂದು ಪ್ರವೃತ್ತಿಯಾಗಿಯೂ ಕೂಡ ಈ ಮುಜಂಟಿ ಜೇನು ಕೃಷಿಯನ್ನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವನ ಹೇಳಿದಿರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಮುಜಂಟಿ ಜೇನು ಕೃಷಿಯ ಅನುಭವದ ಕುರಿತು ಅಶ್ವಥ್ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 ಮೀಟರ್ನಷ್ಟು ಎತ್ತರಕ್ಕೆ ಬೆಳೀತದೆ. 1.5-2.5 ಮೀಟರ್ ಸುತ್ತಳತೆಯನ್ನು ಕೂಡ ಹೊಂದಿರಬಹುದು. ನೇರವಾದ ಕಾಂಡ ಮತ್ತು ಅಗಲವಾದಂತಹ ಕೊಂಬೆಯನ್ನು ಹೊಂದಿರುತ್ತದೆ. ತೊಗಟೆಯು ಬೂದು ಬಣ್ಣ ಅಥವಾ ದಟ್ಟ ಬೂದು ಬಣ್ಣವನ್ನು ಹೊಂದಿದ್ದು ಮರವು ಒರಟಾಗಿರುತ್ತದೆ. ಒಳಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ರವಾದ ಸುಕ್ಕುಗಳಿರುತ್ತವೆ. ಬೇವಿನಲ್ಲಿ ಪ್ರೋಟೀನ್ ಅಂಶ 36% ಇರುತ್ತದೆ. ಬೇವಿನ ಮರದಲ್ಲಿ ಬೆಸ ಸಂಖ್ಯೆಯ ಚಿಕ್ಕ ಎಲೆಗಳಿರ್ತವೆ. ಹೂಗಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿ ಸುಗಂಧಭರಿತವಾಗಿದ್ದು ಎಲೆಗಳ ನಡುವೆ ಗೊಂಚಲು ಗೊಂಚಲಾಗಿ ಬಿಡುವಂತಹದ್ದು. ಬೇವು ಕಾಯಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸ್ವಲ್ಪ ಉದ್ದವಾಗಿದ್ದು ಮೃದುವಾಗಿರುತ್ತದೆ. ಕಾಯಿಗಳು ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಹಣ್ಣಾಗ್ತವೆ. ಮಳೆಗಾಲದ ಮೊದಲಿನ ಸಮಯದಲ್ಲಿ ಬೀಜಗಳ ಸಂಗ್ರಹಣೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರೆದಿರುವಂತಹ ಬೀಜ ಇರುತ್ತದೆ. ಸಿಪ್ಪೆಯನ್ನು ತೆಗೆದರೆ ಕಂದು ಬಣ್ಣದ ಬೀಜ ಇರುವುದನ್ನು ನಾವು ಗಮನಿಸಬಹುದು. ಬೇವಿನ ಹಣ್ಣು ಅಗಲಕ್ಕಿಂತ ಉದ್ದವಾಗಿರುತ್ತದೆ. ಮೃದುವಾಗಿದ್ದು ಸುಮಾರು 1.5 ಸೆಂಟಿಮೀಟರ್ನಷ್ಟು ಉದ್ದ ಇರಬಹುದು. ಬೇವಿನ ಬೀಜವನ್ನು ಬೇವಿನ ಕೀಟನಾಶಕ ಹಾಗೂ ಬೇವಿನ ಎಣ್ಣೆಯ ತಯಾರಿಕೆಯಲ್ಲಿ ಬಳಸಲಾಗ್ತದೆ.

ಪ್ರಭುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಮುನಿದರೆ ರಾಜವನೆ ಬಿಡಬಹುದು ಕಾಯಜ ಪಿತನೆನ್ನ ಅಡಿಯ ಬಿಡಲಾಗದು ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದಲೆಯಿರಬಹುದು ಒಡಲು ಹಸಿಯಲು ಅನ್ನವಿಲ್ಲ ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾಗದು ಬಿಡಲಾ ಮಾತೇ ಪೇಳುವೆನಯ್ಯ ಬರಿದೆ ಮಾತೆ ಕೆನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆಯನ್ನು ಕೇಳಿದಿರಿ. ಏನ್ ಶೇಷಪ್ಪ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದಾ? ಹೋ ಮೇಸ್ಟ್ರೇ. ಹಂಗಾದ್ರೆ ಆಫೀಸಿಂದ ಆಫೀಸ್ಗೆ ಅಲಿಯೋದು ತಪ್ಪು ಅಣ್ಣು. ಹೌದು ಮೇಸ್ಟ್ರೇ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000.